ಅಂಗೈಯಲ್ಲಿ ಆಯುರ್ವೇದ, ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ, ಅಸಮತೋಲನವೇ ಅನಾರೋಗ್ಯ, ಆಹಾರ ವಿಹಾರ ಪತ್ತೆ ಉತ್ತಮ ಆರೋಗ್ಯ, ಅಪತ್ತೆ ಆಯ್ತೆ ಇದೆಯಲ್ಲ ಮನೆ ಮದ್ದು, ಮೆಣಸು ಶುಂಠಿ ಅಲುವೇರ ಜೀರಿಗೆ ಇಂಗು ತೆಂಗು, ಮೆಣಸು ಶುಂಠಿ ಅಲುವೇರ ಜೀರಿಗೆ ಇಂಗು ತೆಂಗು, ನಿಸರ್ಗವೇ ಇದೆ ಔಷಧಾಲಯ ಅಂಗೈಯಲ್ಲಿ ಆಯುರ್ವೇದ, ಅಂಗೈಯಲ್ಲಿ ಆಯುರ್ವೇದ, ಅಂಗೈಯಲ್ಲಿ ಆಯುರ್ವೇದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ, ಬಿಎಎಂಎಸ್ ಪದವಿ, ಸ್ನಾತಕೋತ್ತರ ಹಾಗೂ ಆಯುರ್ವೇದದ ಪಿಎಚ್ಡಿ ಕೋರ್ಸ್ಗಳು ಲಭ್ಯ, ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ, ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ, ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು, ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಅಂಗೈಯಲ್ಲಿ ಆಯುರ್ವೇದ ಕಾರ್ಯಕ್ರಮದಲ್ಲಿ ಇಂದು ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ತಜ್ಞರಾದ ಡಾ ತೈವ ಕಾಗದ್ಕರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ವಿಷಯ ಗರ್ಭಿಣಿಯರಲ್ಲಿ ಮಲಬದ್ಧತೆ. ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿಯನ. ಆತ್ಮೀಯ ಕೇಳುಗರೆ, ಅಂಗೈಯಲ್ಲಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಂಗೈಯಲ್ಲಿ ಆಯುರ್ವೇದ ನೋಡ್ರಿ ಅಂದ್ರೆ ನಮ್ಮ ಆಯುರ್ವೇದ ಅಂಗೈಲಿ ಇರೋದ್ರಿಂದ ನೀವು ಬೇರೆ ದೂರ ಹೋಗೋ ಅವಶ್ಯಕತೆ ಇಲ್ಲ. ಹೀಗಾಗಿ ವಾತಪಿತ್ತ ಕಫ ಒಂದು ನೀವು ಸಮತೋಲನ ಮಾಡ್ಲಿಕ್ಕೆ ಸಾಧ್ಯ, ಆರೋಗ್ಯ ಚೆನ್ನಾಗಿರ್ತದೆ, ಇಲ್ಲಾಂದ್ರೆ ಅನಾರೋಗ್ಯ ಆಗ್ತದೆ. ಆ ನಿಟ್ಟಿನೊಳಗೆ ಆಯುರ್ವೇದ ಬಹಳ ಪ್ರಮುಖವಾಗಿ ನಮ್ಮ ನಿತ್ಯ ಜೀವನದೊಳಗೆ ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಪ್ರಾಯೋಜಿತ ಕಾರ್ಯಕ್ರಮ ಅಂಗೈಲಿ ಆಯುರ್ವೇದ ಹೆಗ್ಗೇರಿಯ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದವರು ಪ್ರಾಯೋಜಿಸಿರುವಂತಹ ಈ ಒಂದು ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಡಾಕ್ಟರ್ ತಯ್ಯಬ್ಬ ಕಾಗದ್ಕರ್ ಅವರಿದ್ದಾರೆ. ಅವರು ಸ್ತ್ರೀರೋಗ ವಿಭಾಗದೊಳಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಮಕ್ಕಳಾಗೋದಂದ್ರೆ ಕುಟುಂಬಕ್ಕೆ ಬಹಳ ಒಂದು ಆನಂದದಾಯಕ ವಿಷಯ. ಹೀಗಾಗಿ ಗರ್ಭಿಣಿಯರ ಬಗ್ಗೆ ಬಹಳ ನಾವು ಕಾಳಜಿ ವಹಿಸುವಂತ ಅವಶ್ಯಕತೆ ಅದ. ಯಾಕಂದ್ರೆ ಈಗ ಮನೆಗೆ ಒಬ್ರು ಅಥವಾ ಇಬ್ರು ಮಕ್ಕಳು ಇರ್ತಾರೆ. ಆ ನಿಟ್ಟಿನೊಳಗೆ ನಾವು ತಾಯಂದಿರ ಬಗ್ಗೆ ಮತ್ತು ತಾಯಂದಿರ ಆಗೋರ ಮಹಿಳೆಯರ ಬಗ್ಗೆ ಬಹಳ ಕಾಳಜಿ ವಹಿಸಿ ನಾವು ಕೆಲಸ ಮಾಡಬೇಕಾಗ್ತದೆ. ಇವತ್ತಿನ ವಿಷಯದೊಳಗೆ ಗರ್ಭಿಣಿಯರಿಗೆ ಮಲಬದ್ಧತೆ ಆಗ್ತಿರ್ತದೆ. ಈ ಮಲಬದ್ಧತೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂಥದ್ದೇ. ಯಾಕಂದರೆ ನಮ್ಮ ಜೀವನ ಶೈಲಿಯೊಳಗೆ ಇವತ್ತು ಸಾಕಷ್ಟು ತೊಂದರೆಗಳಿದೆ. ಸಕ್ಕರೆ ರೋಗ ಇರ್ಬೋದು, ಆಮೇಲೆ ಬಿ ಪಿ ಇವೆಲ್ಲ ಬರೋ ಕಾರಣ ಅಂದರೆ ನಮ್ಮ ಆಲಸ್ಯನೇ. ಮಲಬದ್ಧತೆ ಬರಲಿಕ್ಕೂ ಆಲಸ್ಯನೇ ಒಂದು ಕಾರಣ. ಬೆಳಗ್ಗೆ ಬೇಗ ಹೇಳೋದಿಲ್ಲ, ಸಾಕಷ್ಟು ತಡವಾಗಿ ಹೇಳೋದ್ರಿಂದ ಆಹಾರ ಪಚನ ಸರಿ ಆಗೋದಿಲ್ಲ, ಆಮೇಲೆ ಬೇಕಾದಂಗೆ ಊಟ ಮಾಡೋದು. ಅಂದರೆ ನಮಗೆ ಒಂದು ಸಿದ್ಧವಾಗಿರೋದು ಅಂದರೆ ಓವರ್ ಈಟಿಂಗ್, ಅಂದರೆ ಜಾಸ್ತಿ ಊಟ ಮಾಡೋದೇ ಸಕ್ಕರೆ ರೋಗಕ್ಕೆ ಕಾರಣ ಅಂತೇಳಿ ಸಂಶೋಧನೆಗಳಿಂದ ಗೊತ್ತಾಗಿದೆ. ಹೀಗಾಗಿ ನಮಗೆ ಎಷ್ಟು ಬೇಕಷ್ಟು ಊಟ ಮಾಡುವಂಥದ್ದು, ಆಮೇಲೆ ಆರೋಗ್ಯ ಪಚನ ಕ್ರಿಯೆ ಬೇಕಾದಂಥ ಯೋಗ ಅವೆಲ್ಲ ಮಾಡೋದು ಭಾಳ ಅವಶ್ಯಕತೆ ಅದು. ಆ ನಿಟ್ಟಿನೊಳಗೆ ಸಾಮಾನ್ಯವಾಗಿ ಇವೆಲ್ಲ ಬೇಕಾಗ್ತದೆ, ಆದರೆ ಗರ್ಭಿಣಿಯರಿಗೆ ಇನ್ನೂ ವಿಶೇಷವಾದ ಕಾಳಜಿ ವಹಿಸಬೇಕಾಗ್ತದೆ. ಆ ನಿಟ್ಟಿನೊಳಗೆ ಏನು ಮಾಹಿತಿ ಲಭ್ಯದ, ಆಯುರ್ವೇದೊಳಗೆ ಹೇಗೆ ಗರ್ಭಿಣಿಯರ ಮಲಬದ್ಧತೆಯನ್ನು ನಿವಾರಿಸೋ ನಿಟ್ಟಿನೊಳಗೆ ಏನೇನು ಕ್ರಮಗಳಿದ್ದಾವೆ ಅದನ್ನು ಬಗೆಹರಿಸಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ತಯ್ಯಬ್ಬ ಕಾಗದ್ಕರ್ ಅವರು. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ತಯ್ಯಬ್ಬ ಕಾಗದ್ಕರ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ತಯ್ಯಬ್ಬ ಅವರೇ. ಸ್ವಾಗತ, ಸುಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಹಾಂ ಡಾಕ್ಟ್ರೇ, ಇವತ್ತು ನೋಡ್ರಿ ಬಂಜೆತನ ಅನ್ನೋದು ನಮಗೆ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದೆ. ಇವತ್ತು ಮಹಿಳೆಯರು ಗರ್ಭಿಣಿಯರಾಗೋದೇ ಅಂದರೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಗರ್ಭಪಾತ ಇರ್ಬೋದು, ಅಥವಾ ತಡವಾಗಿ ಮಗುವಾಗುವುದಿರ್ಬೋದು, ಅಥವಾ ಮಗು ಆಗದೇ ಇರುವುದು, ಇವೆಲ್ಲ ಸಮಸ್ಯೆಗಳು ನಮ್ಮ ಮಹಿಳೆಯರಿಗೆ ಬಾಧಿಸ್ತಾ ಇದ್ದಾವೆ. ಮೊದಲ ಕಾಲದಲ್ಲಿ ಹಾಗಿದ್ದಿಲ್ಲ, ಇದು ಸಹಜ ಕ್ರಿಯೆ ಎಂಬಂತೆ ನಡೀತಿತ್ತು. ನಾವೆಲ್ಲ ಹುಟ್ಟಬೇಕಾದ್ರೆ ನಮ್ಮ ತಾಯಂದಿರು ದವಾಖಾನೆ ಹೋಗಿಲ್ಲ, ಏನಿಲ್ಲ, ಅವ್ರ ಮನೆಯಲ್ಲೇ ಪ್ರಸವವಾಗಿ ಅಂದರೆ ಅಷ್ಟು ಆರೋಗ್ಯದಾಯಕವಾಗಿ ಆ ಒಂದು ಕಾಲ ಇತ್ತು. ಈಗೇನಾಗಿದೆ, ಸಾಕಷ್ಟು ಬದಲಾವಣೆ ಆಗಿದೆ. ಮಹಿಳೆಯರಲ್ಲಿ ಸ್ವಲ್ಪ ಆಲಸ್ಯನೇ ಇರೋದು ಇರ್ಬೋದು, ಅಥವಾ ಒಂದು ಊಟದ ಕ್ರಮ, ನಮ್ಮದು ಊಟದಲ್ಲಿ ಸಾಕಷ್ಟು ತೊಂದರೆ ಇರ್ಬೋದು. ಇದರಿಂದ ಈಗ ಸಾವಿರಾರು ಸಮಸ್ಯೆಗಳನ್ನು ನಮ್ಮ ಮಹಿಳೆಯರು ಅನುಭವಿಸ್ತಾ ಇದ್ದಾರೆ. ಅದರೊಳಗೆ ಗರ್ಭಿಣಿಯರು ಅನುಭವಿಸುವ ಸಮಸ್ಯೆಗಳು ಕೂಡ ಒಂದು. ಇವತ್ತು ನಮ್ಮ ಡಾಕ್ಟರ್ ತಯ್ಯಬ್ಬ ಕಾಗದ್ಕರ್ ಅವರು ಗರ್ಭಿಣಿಯರಲ್ಲಿ ಮಲಬದ್ಧತೆ ಕಾರಣಗಳು ಮತ್ತೆ ಈ ಕುರಿತಂತೆ ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ. ಡಾಕ್ಟರ್ ತಯಬಾ ಕಾಗದ್ಗರ್ ಅವರೇ, ಗರ್ಭಿಣಿಯರ ಮಲಬದ್ಧತೆಯಲ್ಲಿ ಆಹಾರ ವಿಹಾರ ಮತ್ತು ಗರ್ಭಿಣಿಯರಲ್ಲಿ ಮಲಬದ್ಧತೆ ಕಾರಣ ಏನು, ಇದರ ಬಗ್ಗೆ ವಿವರವಾಗಿ ನೀವು ಹೇಳ್ಬೋದಾ? ಸರಾಗವಾದ ಪಚನ ಕ್ರಿಯೆ ಹಾಗೂ ಮಲಮೂತ್ರ ವಿಸರ್ಜನೆ ಸ್ವಸ್ಥ ಲಕ್ಷಣ. ಆದರೆ ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಶಾರೀರಿಕ ಹಾಗೂ ಮಾನಸಿಕ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಒಂದು ವೈಜ್ಞಾನಿಕ ವರದಿಯ ಪ್ರಕಾರ ಸುಮಾರು 40% ಮಹಿಳೆಯರು ಗರ್ಭಿಣಿ ಅವಸ್ಥೆಯಲ್ಲಿ ಮಲಬದ್ಧತೆಯನ್ನು ಅನುಭವಿಸುತ್ತಾರೆ. ಇದಕ್ಕೆ ಕಾರಣ ಗರ್ಭದ ಬೆಳವಣಿಗೆ, ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿ. ಸಾಮಾನ್ಯವಾಗಿ ಈ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಅಂದ್ರೆ ತಾವು ಹೇಳೋದು ಡಾಕ್ಟರ್ ತಯ್ಯಬ್ ಅವರೇ, ಅಂದ್ರೆ ಈಗ ಜೀವನ ಶೈಲಿಯಲ್ಲಿ ಸಾಕಷ್ಟು ತೊಂದರೆಗಳಿರೋದ್ರಿಂದ, ಯಾಕಂದ್ರೆ ನಾವು ಆಲಸ್ಯನ ಇದೆ, ಸಾಕಷ್ಟು ನಮ್ಮ ಮನೆಯೊಳಗೆ ಯಂತ್ರಗಳು ಬಂದವು, ಯಂತ್ರಗಳು ಬಂದಿರೋದ್ರಿಂದ ನಾವು ಬಗ್ಗೆ ಕೆಲಸ ಮಾಡುವಂತದ್ದು, ಆಮೇಲೆ ಬೀಸುವಂತದ್ದು, ಮಹಿಳೆಯರಿಗೆ ಆ ಒಂದು ಚಟುವಟಿಕೆ ಇಲ್ಲ, ಹಂಗಾಗಿ ಮತ್ತೆ ಊಟನೂ ಕೂಡ ಅಷ್ಟು ಅಂದ್ರೆ ಪೌಷ್ಟಿಕದಾಯಕವಾಗಿಲ್ಲ. ಪೌಷ್ಟಿಕದಾಯಕವಾದ ಊಟ ಮಾಡಿದ್ರು ಕೂಡ ನಂತರ ಅದು ಪಚನ ಕ್ರಿಯೆಯೊಳಗೆ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಸಾಕಷ್ಟು ಸಮಸ್ಯೆಗಳು, ಅಂದ್ರೆ ಒಂದು ಆಲಸ್ಯನ ಇರೋದ್ರಿಂದ ಈ ಸಮಸ್ಯೆಗಳು ಬರ್ತದ, ಇದು ಬಹುಮುಖ್ಯ ಕಾರಣ ಅಂತ ಹೇಳ್ತೀರಿ. ಡಾಕ್ಟರ್ ತಯಬಾ ಕಾಗದ್ಗರ್ ಅವರೇ, ಈ ಗರ್ಭಿಣಿ ಮಹಿಳೆಯರಿಗೆ ಮಲಬದ್ಧತೆ ಬರ್ತದೆ ಅಂತಂದ್ರೆ ಏನ್ ಲಕ್ಷಣಗಳಿದೆ? ಲಕ್ಷಣಗಳು ಸರ್, ಗುದಮಾರ್ಗದಲ್ಲಿ ಉರಿ ಮತ್ತು ನೋವು ಇರುತ್ತದೆ, ಗಟ್ಟಿಯಾಗಿ ಮಲ ವಿಸರ್ಜನೆ ಆಗುವುದು, ಒತ್ತಡದಿಂದ ಮಲ ಹೊರ ಹಾಕುವಿಕೆ, ಪಚನ ಕ್ರಿಯಾ ಸರಿ ಇಲ್ಲದೆ ಲಕ್ಷಣಗಳು ಸರ್. ಅಂದ್ರೆ ನೀವು ತಾವ್ ಹೇಳಿದಂಗೆ ಡಾಕ್ಟರ್ ತಯಬ್ ಅವರೇ, ಈಗ ನೋಡ್ರಿ ಸರ್ಗದೊಳಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಅಂತ, ಮಲಬದ್ಧತೆ ಅಂತ, ಈಗ ಸಾಕಷ್ಟು ಪ್ರಾಣಿಗಳಿದೆ, ಅವುಗಳ ಯಾವ್ದು ತೊಂದರೆಯನ್ನು ಅನುಭವಿಸೋದಿಲ್ಲ, ಯಾಕಂದ್ರೆ ಅವ್ರಿಗೆ ಯಾವ್ದು ಆಲಸ್ಯನೇ ಇಲ್ಲ, ಏನಾದ್ರೂ ಒಂದು ಸಹಜವಾದ ಕ್ರಿಯೆ ಅಂತ ತಿಳ್ಕೊಂಡು ಬಿಡ್ತಾವ. ನಾವು ಏನ್ ಮಾಡ್ತೀವಿ ಅದನ್ನ ಒಂದ್ ಸ್ವಲ್ಪ ತಡೆ ಹಿಡಿತೀವಿ ಎಷ್ಟೋ ಸಾರಿ. ಇದೆಲ್ಲ ಸಾಮಾನ್ಯವಾಗಿ ಸಮಸ್ಯೆಗಳು ಬಹಳ ಗರ್ಭಿಣಿಯರಲ್ಲಿ ಕೂಡ, ವಿಶೇಷವಾಗಿ ಅವ್ರದ್ದು ಒಂದು ಮಗು ಒಂದು ಬೆಳೀತಾ ಇದೆ ಅನ್ನೋದೊಂದು ಸವಾಲು ಇರೋದ್ರ ಜೊತೆಗೆ ಒಂದು ಈ ಪ್ರೆಷರು, ಆಮೇಲೆ ಕೆಲವೊಂದಿಷ್ಟು ಮಾನಸಿಕ ಒತ್ತಡಗಳು ಇರೋದ್ರಿಂದ ಬಹುಶಃ ತಾವು ಹೇಳಿದ್ರಲ್ಲ ಈ ಲಕ್ಷಣಗಳು ಹಿಂಗ್ ಕಂಡು ಬರ್ತಾವ ಅಂತ ಹೇಳಿದ್ರಿ. ಈ ಆಹಾರ ಕ್ರಮ ಹೆಂಗಿರ್ಬೇಕು ಅಂತ ಹೇಳ್ತೀರಿ? ಆಹಾರ ಕ್ರಮ, ಗರ್ಭಿಣಿ ಇದ್ದಾಗ ದೇಹಕ್ಕೆ ವ್ಯಾಯಾಮ ಸಿಗುವುದಿಲ್ಲ ಸರ್. ಫಸ್ಟ್ ಹೆಚ್ಚಾಗಿ ಐರನ್ ಹಾಗೂ ಫಾಲಿಕ್ ಆಸಿಡ್ ಮಾತ್ರೆಗಳ ಬಳಕೆಯಿಂದಾಗಿಯೂ ಮಲಬದ್ಧತೆ ಆಗುವುದು ಚಾನ್ಸಸ್ ಸರ್. ಮತ್ ಗರ್ಭ ಧರಿಸಿದ್ದಾಗ ಕರುಳುಗಳ ಮೇಲೆ ಒತ್ತಡ ಹಾಕಿದಾಗ ಪಚನ ಸರಿಯಾಗಿ ಆಗುವುದಿಲ್ಲ, ಇದು ಮಲಬದ್ಧತೆಗೆ ಒಂದು ಕಾರಣ ಸರ್. ಇದು ಎಲ್ಲ ಆದ್ರೆ ತಾವು ಹೇಳ್ತೀರಿ ಅಂದ್ರೆ ಈಗ ಕಬ್ಬಿಣ ಅಂಶ ಬೇಕು, ಫೋಲಿಕ್ ಆಸಿಡ್ ಬೇಕು ಅಂತ ಹೇಳಿ ಅವ್ರು ಗುಳಿಗೆಯನ್ನು ತಗೊಳ್ತಾರೆ. ಆಮೇಲೆ ಅವರು ಊಟದ ಕ್ರಮದೊಳಗೆ ಒಂದು ಸ್ವಲ್ಪ ನಿಯಮಿತ ಒಂದು ಚಾರ್ಟ್ ಅನ್ನ ಅನುಸರಿಸುವುದಿಲ್ಲ, ಖಂಡಿತವಾಗಿ ಅವರಿಗೆ ಒಂದು ಸಮಸ್ಯೆ ಇರೋದ್ರಿಂದ ಹಂಗಾಗ್ತದೆ. ಅಂದ್ರೆ ಈಗ ನೋಡ್ರಿ ಮಹಿಳೆಯರಲ್ಲಿ ಈ ಒಂದು ಮಲಬದ್ಧತೆಯನ್ನು ತಡಿಬೇಕು ಅಂತಂದ್ರೆ ಆಹಾರ ಕ್ರಮ ಹೇಗೆ, ಅಂದ್ರೆ ಎಷ್ಟೊತ್ತು ಊಟ ಮಾಡಬೇಕು, ಹೇಗೆ ಊಟ ಮಾಡಬೇಕು ಅದನ್ನ ಸ್ವಲ್ಪ ಹೇಳ್ರಲ್ಲ ವಿವರವಾಗಿ. ಎಸ್, ಸ್ನೇಹಾಂಶ ಇರಬೇಕು ಸರ್. ಲೈಕ್ ಹಾಲು, ತುಪ್ಪ, ಸೊಪ್ಪು, ತರಕಾರಿಗಳು ಬಳಸಬೇಕು. ತೆಗೆದುಕೊಳ್ಳುವ ಆಹಾರ ಚೆನ್ನಾಗಿ ಬೇಯಿಸಿರಬೇಕು ಮತ್ತು ಚೆನ್ನಾಗಿ ಜಗಿಯಬೇಕು, ಅಂದ್ರೆ ಪ್ರಾಪರ್ ಆಗಿ ಮ್ಯಾಸ್ಟಿಕೇಶನ್ ಯು ಹ್ಯಾವ್ ಟು ಡೂ. ಗಮನವಿಟ್ಟು ಊಟ ಮಾಡಬೇಕು. ಗರ್ಭಿಣಿಯರಿಗೆ ಪ್ರತ್ಯೇಕ ಯೋಗಗಳಿವೆ, ಅವುಗಳನ್ನು ಮಾಡಬೇಕು. ಡಾಕ್ಟರ್ ತಯಬರ್ ವಿವರವಾಗಿ ನಾವು ಹೇಳ್ಬೋದು ಅಂತಂದ್ರೆ ಈ ಸೊಪ್ಪಿನ ಪದಾರ್ಥ, ವಿಟಮಿನ್ ಯುಕ್ತವಾದ ಆಹಾರವನ್ನ, ಲಾಟ್ ಆಫ್ ವೆಜಿಟೇಬಲ್ಸ್, ಫ್ರೆಶ್ ಲೀಫಿ ವೆಜಿಟೇಬಲ್ಸ್ ಅವನ್ನ ತಗೊಳ್ಬೇಕು, ಬಳಸಬೇಕು. ಈಗ ಕೆಲವೊಂದಿಷ್ಟು ಹೊರಗಡೆ ಎಲ್ಲ ಈ ಫಾಸ್ಟ್ ಫುಡ್ ಎಲ್ಲ ತಗೊಳ್ಬಾರ್ದು, ಹೊರಗಡೆ ಹೋಗಿ ಫಾಸ್ಟ್ ಫುಡ್ ಅಂದ್ರೆ ಒಂದು ಪೌಷ್ಟಿಕಾಂಶ ಇರುವಂತ ಆಹಾರ ಬೇಕು. ಆಮೇಲೆ ಊಟ ಮಾಡೋದನ್ನ ಕೂಡ ಗಡ್ಬಿಡಿ ಮಾಡ್ಬಿಡ್ತಾರೆ ಎಷ್ಟು ಜನ. ಗಡ್ಬಿಡಿ ಮಾಡೋಂಗಿಲ್ಲ, ಹೆಂಗ್ ನಿಧಾನವಾಗಿ ಜಗದು ಊಟ ಮಾಡಬೇಕು ಅಲ್ಲ, ಗಮನವಿಟ್ಟು ಊಟ ಮಾಡಬೇಕು. ಹಾ, ಅಂದ್ರೆ ಏನೇನು ವಿಚಾರ ಮಾಡೋಂಗಿಲ್ಲ, ಅಂದ್ರೆ ಬಹಳ ಮನಸ್ಸನ್ನ ಸ್ವಸ್ಥವಾಗಿ ಇಟ್ಕೊಳ್ಬೇಕು, ಮನಸ್ಸನ್ನ ಒಂದು ಕೇಂದ್ರೀಕೃತವಾಗಿ ಆಹಾರ ಪದ್ಧತಿಯೊಳಗೆ ನಾವು ಅಳವಡಿಸಿಕೊಂಡು ಬಂದ್ರೆ, ಇಲ್ಲಾಂದ್ರೆ ಏನಾಗ್ತದೆ ಒಂದಿಷ್ಟು ಈ ಪಿತ್ತ ಆಗೋ ಅವಕಾಶ ಇರ್ತದೆ ಅಲ್ಲ. ಅದಕ್ಕೆ ಅಗ್ನಿ ಉತ್ಪತ್ತಿ ಆಗ್ಬೇಕಲ್ಲ ಊಟ ಮಾಡಿದ ನಂತರ, ಅದು ಪಚನ ಆಗ್ಬೇಕು ಅಂದ್ರೆ ಕೆಲವೊಂದು ಜನ ಏನ್ ಮಾಡ್ತಾರ್ರಿ, ಫ್ರಿಜ್ನ ನೀರು ಕುಡಿತಾರ, ತಂಪಾದ ಪಾನೀಯಗಳನ್ನ, ಅದು ಮಾಡಬಾರ್ದು. ಹೌದಿಲ್ಲ, ಅಂದ್ರೆ ಅವೆಲ್ಲ ಮಾಡಿದ್ರೆ ಖಂಡಿತವಾಗಿ ಈ ತರ ಕಾನ್ಸ್ಟಿಪೇಷನ್ ಮಲಬದ್ಧತೆ ಬಂದೇ ಬರ್ತದೆ. ಅದಕ್ಕೆ ಅಂದ್ರೆ ಇನ್ನು ಹೇಗೆ ಬಹಳ ಕಾಳಜಿಯಿಂದ ಇರ್ಬೇಕಂತೀರಿ ಮಹಿಳೆಯರು, ಅಂದ್ರೆ ಊಟ ಮಾಡ್ಬೇಕಾದ್ರೆ ಏನೇನು ಆಯ್ಕೆ ಮಾಡ್ಕೊಳ್ಳಿ? ಹಣ್ಣು, ತರಕಾರಿ ಆಯ್ತು, ಆಮೇಲೆ ಹಾಲು, ತುಪ್ಪ, ಹಾಲು, ತುಪ್ಪ, ಸೊಪ್ಪು, ತರಕಾರಿಗಳು, ಅದು ಎಲ್ಲ ಬಳಸಬೇಕು ಸರ್. ಹಣ್ಣು ಅಂದ್ರೆ ಊಟಕ್ಕಿಂತ ಮೊದಲು ಹಣ್ಣು ತಗೊಳ್ಳೋ ಚಲೋ. ಎಸ್ ಸರ್, ಎಸ್ ಸರ್. ಆಮೇಲೆ ನೀರ್ ತಗೋಬೇಕು ಸರ್. ಅಲ್ಲ, ಜಾಸ್ತಿ ಬರೀ ಅನ್ನ ಊಟ ಮಾಡ್ತಾರ ಬೇಡ, ಅಂದ್ರೆ ರೊಟ್ಟಿ, ರೊಟ್ಟಿ, ಕಾಯಿಪಲ್ಲೆ, ಕಾಯಿಪಲ್ಲೆ ಎಲ್ಲ. ಮತ್ತೆ ಆಮೇಲೆ ಕರದ ಸಾಮಾನುಗಳನ್ನು ಬಹಳ ಉಪ ಮಾಡ್ತಾರ, ಅಂದ್ರೆ ರುಚಿ ಆಗ್ತದೆ ಅಂತ ತಿಂದ್ಬಿಡ್ತಾರೆ. ಹೌದಲ್ಲ, ಅದರಿಂದ ಆಸಿಡಿಟಿ ಆಗ್ತದೇನು? ಆಸಿಡಿಟಿ ಆಗ್ತಿತ್ರಿ ಸರ್. ಹೀಗಾಗಿ ಅದು ಕೂಡ ಒಂದು ಮಲಬದ್ಧತೆಗೆ ಒಂದು ಕಾರಣ. ನಮ್ಮ ಆಹಾರ ಕ್ರಮ ಬಹಳ ಇದರಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಅಂತ ಹೇಳ್ತಿರಲಿ, ಹೌದಿಲ್ರಿ? ನಾವು ಹೆಂಗ್ ಊಟ ಮಾಡ್ತೀವಿ ಅದು ಅದ್ರ ಮೇಲೆ ಮಲಬದ್ಧತೆ ಆಗುತ್ತೋ ಇಲ್ಲ ಅಂತ ಹೇಳ್ಬೋದು. ಸರ್, ಬಿಸಿ ನೀರು ಜಾಸ್ತಿ ಕುಡಿಬೇಕು ಡ್ಯೂರಿಂಗ್ ಟೈಮ್ ಆಫ್ ಪ್ರೆಗ್ನೆನ್ಸಿ, ಮತ್ತು ಸ್ನೇಹಾಂಶ ಅದು ಎಲ್ಲ ಊಟ ಇರಬೇಕು ಸರ್, ಹಾಲು ತುಪ್ಪ. ಅಲ್ಲ, ಇಲ್ಲ ಅಂದ್ರೆ ಅವರಿಗೆ ಹೊಟ್ಟೆಲ್ಲಿ ಸಂಟ್ ಆಗ್ತದೆ. ಸಂಟ್ ಆಗ್ತಿತ್ರಿ ಸರ್, ಹೈಪರ್ ಆಸಿಡಿಟಿ ಆಗಿ ಮಲಬದ್ಧತೆ ಆಗ್ತಿತ್ರಿ. ಆಮೇಲೆ ಹುಳಿ ಸುಡೋದು ಅಂತಾರಲ್ಲ, ಮಹಿಳೆಯರು ಅದನ್ನ. ಆಮೇಲೆ ಅದಕ್ಕೆ ಸ್ವಲ್ಪ ವಾಕಿಂಗ್ ಅದು ಮಾಡ್ಬೇಕಂತ. ವಾಕಿಂಗ್ ಮಾಡ್ಬೇಕ್ರಿ ಸರ್, ವಾಕಿಂಗ್ ಇಂಪಾರ್ಟೆಂಟ್. ವಾಕಿಂಗ್ ಕೂಡ ಬಹಳ ಅವಾಗಷ್ಟು ವಾಕಿಂಗ್ ಮಾಡೋದು, ಮತ್ತೆ ಸಣ್ಣ ಪುಟ್ಟ ಕೆಲಸ ಮಾಡುವಂತದ್ದು. ಹಾ ಸರ್, ಅದು ಮಾಡಬೇಕು. ಅಂದ್ರೆ ತಾಯಂದಿರ ಒಂದು ಸಲಹೆ ತೆಗೆದುಕೊಳ್ಬೇಕು ಈ ವಿಷಯದೊಳಗೆ, ಯಾಕಂದ್ರೆ ಅನುಭವಿಸ್ತಿರ್ತಾರ ಅವರು. ವಾಕಿಂಗ್ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಕೂಡ ಆಗ್ತೈತಿ ಸರ್. ಹಾ ಹಾ, ಅಂದ್ರೆ ಈ ಕಾನ್ಸ್ಟಿಪೇಷನ್ ಸಮಸ್ಯೆಗೆ ಇದು ವಾಕಿಂಗ್ ಅನ್ನೋದು ಬಹಳ ಒಳ್ಳೆ ಪರಿ. ಈಗ ನೋಡ್ರಿ, ಆಯುರ್ವೇದ ಒಳಗೆ ಮನೆ ಔಷಧ ಅಲ್ಲ ಅಂತ ಹೇಳ್ತೇವೆ. ಆಯುರ್ವೇದ ಒಳಗೆ ನೋಡ್ರಿ, ಶುಂಠಿ, ಇಂಗು, ಕೆಲವೊಂದಿಷ್ಟು ತುಳಸಿ, ನಮ್ಗೆ ಮನೆಯೊಳಗೆ ಔಷಧ ಸಿಗುವಂತ ಅವಕಾಶ ಆಯುರ್ವೇದ ಒಳಗೆ ಲಭ್ಯ ಅದ. ಗಿಡಮೂಲಿಕೆಗಳು ಸಾಕಷ್ಟು ಇರ್ತಾವೆ. ಆದ್ರೆ ಪ್ರಮುಖವಾಗಿ ಈಗ ಗರ್ಭಿಣಿಯರು ಈ ತರ ಕಾನ್ಸ್ಟಿಪೇಷನ್ ಸಮಸ್ಯೆ ಇದೆ, ಮಲಬದ್ಧತೆ ಇದೆ ಅಂತ ಹೇಳಿ ನಿಮ್ಮ ಆಯುರ್ವೇದ ಆಸ್ಪತ್ರೆ ಬಂದ್ರೆ ಅವ್ರಿಗೆ ಏನ್ ಚಿಕಿತ್ಸೆ ನೀಡ್ತೀರಿ? ಮೊದಲು ಆಹಾರ ವಿಹಾರ ಸರಿ ಪಡಿಸಿಕೊಳ್ಳಬೇಕು ಸರ್, ಫಸ್ಟ್ ಪಾಯಿಂಟ್. ಸೆಕೆಂಡ್, ನಮ್ಮ ಕಡೆ ಬಸ್ತಿ ಚಿಕಿತ್ಸಾ, ಅಗ್ನಿಕರ್ಮ ಮತ್ತು ಔಷಧಿ ಚಿಕಿತ್ಸಾ ನೀಡುವುದು. ಸಿಡ್ಸ್ ಬಾತ್ ಅಂದ್ರೆ ಅದು ಬಿಸಿ ನೀರ್ ಟಬ್ನಲ್ಲಿ ಹಾಕಿ ಕುತ್ಕೊಳ್ಬೇಕು 10-15 ನಿಮಿಷ ಬೆಳಿಗ್ಗೆ ಸಾಯಂಕಾಲ. PVK ಪಂಚವಲ್ಕಲ ಲಿಕ್ವಿಡ್ ಕ್ವಾತ ಔಷಧಿ ಅಂಗಡಿನಲ್ಲಿ ಸಿಗ್ತೈತ್ರಿ ಸರ್. ಡೆಟಾಲ್ ತರ ಮಾಡರ್ನ್ ಡೆಟಾಲ್ ಇರ್ತೈತಿ ಅಲ್ಲ ಸರ್, ನಮ್ಮ ಆಯುರ್ವೇದನಲ್ಲಿ ಪಂಚವಲ್ಕಲ ಕ್ವಾತ್ ಲಿಕ್ವಿಡ್ ಸಿಗ್ತೈತಿ ಔಷಧಿ ಅಂಗಡಿಯಲ್ಲಿ. ಅದು 3-6 ಡ್ರಾಪ್ಸ್ ಹಾಕಿ ಆ ಟಬ್ನಲ್ಲಿ ಬಿಸಿ ನೀರಿನಲ್ಲಿ ಹಾಕಿ ಕುತ್ಕೊಳ್ಬೇಕ್ರಿ ಸರ್. ಬಿಸಿ ನೀರಿನಲ್ಲಿ ಹಾಕಿ ಆ ಟಬ್ನಲ್ಲಿ ಕುತ್ಕೋಬೇಕು 10-15 ನಿಮಿಷ ಬೆಳಿಗ್ಗೆ ಮತ್ತೆ ಸಾಯಂಕಾಲ. ಮಲಬದ್ಧತೆ ಆಗಿರೋದ್ರಿಂದ ಅಲ್ಲಿ ಆ ಒಂದು ಜಾಗದೊಳಗೆ ಊತ ಇರ್ತದೆ, ಊತ ಇರ್ತದೆ, ಫಿಶರ್ ಇರ್ತದೆ, ಅದನ್ನ ಶಮನ ಮಾಡಲಿಕ್ಕೆ ಇದೊಂದು ಪರಿಹಾರ ಆಗ್ತೈತೆ. ಮತ್ತೆ ಮಲಬದ್ಧತೆ ಕಡಿಮೆ ಆಗಬೇಕಲ್ಲ ಏನ್ ಮಾಡ್ಬೇಕು? ಅದು ಸರ್, ಬಾಳೆಹಣ್ಣು ತಗೋಬೇಕು, ಮತ್ತೆ ಜಾಸ್ತಿ ನೀರು ಕುಡಿಬೇಕು, ಸೊಪ್ಪು ತರಕಾರಿ ಆತರ. ಆಮೇಲೆ ಚಿಕಿತ್ಸೆ ವಿಧಾನ ಏನಾದ್ರು ಟ್ಯಾಬ್ಲೆಟ್ಸ್? ಗುಳಿಗೆ ಐತಿ ಸರ್, ತ್ರಿಫಲ ಗುಗುಳು. ತ್ರಿಫಲ, ತ್ರಿಫಲ ಅಂದ್ರೆ ತ್ರಿಫಲ, ತ್ರಿ ಹರಿತಕಿ ವಿಭಿತಕಿ ಆಮ್ಲಕಿ, ಅದು ಒಂದು ಪೌಡರ್ ಇರ್ತೈತಿ, ಅದು ಒಂದು ಚಮಚೆ ಬಿಸಿ ನೀರಿನಲ್ಲಿ ಹಾಕಿ ಕುಡಿಬೇಕು. ಡೈಲಿ ಒನ್ ಟೈಮ್ ಮಾಡಬೇಕು. ತ್ರಿಫಲ ಅನ್ನೋದು ಬಹಳ ಪರಿಣಾಮಕಾರಿ, ಅದು ಲ್ಯಾಕ್ಸಿಟಿವ್ ತರ. ಡಾಕ್ಟರ್ ತಯ್ಯಬ್ ಅವರೇ, ಆಯುರ್ವೇದ ಒಳಗೆ ಸಹಜವಾದ ಚಿಕಿತ್ಸೆ ಅದು, ಅಂದ್ರೆ ಸೈಡ್ ಎಫೆಕ್ಟ್ ಇರುದಿಲ್ಲ. ಮತ್ತೆ ಮುಖ್ಯವಾಗಿ ಅವುಗಳನ್ನ ಸ್ವಲ್ಪ ಜಾಸ್ತಿ ದಿವಸ ತಗೊಳ್ಬೇಕಾಗಬಹುದು, ಆದ್ರೆ ಮಲಬದ್ಧತೆ ಕಡಿಮೆ ಆಗೇ ಆಗುತ್ತೆ ಅಲ್ಲ? ಎಸ್, 100%. ಇನ್ನೊಂದು ಆಯುರ್ವೇದದ ಬಹಳ ವಿಶೇಷತೆ ಅಂದ್ರೆ ಆಯುರ್ವೇದೊಳಗೆ ಮನೆಮದ್ದು ಬಹಳ. ಏನು ಮನೆಮದ್ದುಗಳನ್ನ ನೀವು ಸಲಹೆ ಮಾಡ್ತೀರಿ? ಯಾಕಂದ್ರೆ ಮನೆಯೊಳಗೆ ಕೈತೊಟ್ಟಿರ್ತದೆ, ಕೆಲವೊಂದಿಷ್ಟು ಶುಂಠಿ ಅವೆಲ್ಲ ಬೆಳೆತಿರ್ತಾರೆ. ಅಂದ್ರೆ ಯಾವ ರೀತಿ ಮನೆಮದ್ದುಗಳನ್ನು ಕೊಟ್ರೆ ಗರ್ಭಿಣಿಯರಲ್ಲಿ ಮಲಬದ್ಧತೆ ಕಡಿಮೆ ಆಗ್ತದೆ? ಫಸ್ಟ್ ಮಜ್ಜಿಗೆ ಕುಡಿಯುವುದು ಸರ್. ಎರಡನೇದು, 1 ಚಮಚ ಧನಿಯಾ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಆ ನೀರಿನ ಜೊತೆ ಕಲ್ ಸಕ್ಕರೆ ಹಾಕಿ ಕುಡಿಯಬೇಕು. ಥರ್ಡ್ ಒನ್, ಬಿಸಿ ನೀರು ಕುಡಿಯಬೇಕು. ಬಿಸಿ ನೀರು ಯಾವಾಗಲೂ ಚಲೋ ಅಂತ ಕೇಳಿ. ಚಲೋ ಸರ್, ವಿಶೇಷವಾಗಿ ನಮ್ದು ಹೊಟ್ಟೆ ಸ್ವಚ್ಛ ಆಗಬೇಕು ಅಂತ. ಎಲ್ಲ ಕ್ಲಿಯರ್ ಆಗ್ತೈತಿ ಸರ್. ಆಮೇಲೆ ಒಂದಿಷ್ಟು ಸಾಲ್ಟ್ ಯುಕ್ತವಾದ ನೀರು ಬೇಕೇನು? ಎಸ್ ಎಸ್, ತಗೋಬಹುದು. ಆಮ್ಲ ಇರಲಿ, ಆಮೇಲೆ ಕೆಲವೊಂದಿಷ್ಟು ಎಸಿಡಿಟಿ ಆಗುವಂತ ಅಂದ್ರೆ ಅಗ್ನಿ ಉತ್ಪತ್ತಿ ಮಾಡುವಂತದ್ದು. ಎಸ್ ಎಸ್, ಅದು ಒಂದಿಷ್ಟು ನೀರು ಬಿಸಿ ನೀರಿನ ಜೊತೆಗೆ, ಬಿಸಿ ನೀರ ಜೊತೆಗೆ ತಗೋಬಹುದು. ಸ್ವಲ್ಪ ಸಾಲ್ಟ್ ಇದ್ರು ಕೂಡ ಹಾಕಿ. ಇದು ಮನೆಮದ್ದು. ಮನೆಮದ್ದು. ಒಟ್ಟಾರೆಯಾಗಿ ಡಾಕ್ಟರ್ ತಯ್ಯಬ್ ಅವರೇ, ಈ ಆಯುರ್ವೇದ ಹೇಗೆ ಒಂದು ಗರ್ಭಿಣಿಯರ ಒಂದು ಮಲಬದ್ಧತೆಯನ್ನ ನಿವಾರಿಸುವಲ್ಲಿ ಸಹಕಾರಿಯಾಗಿದೆ? ಒಂದೆರಡು ಮಾತು ಸರ್. ಅದು ನೀರೆಲ್ಲ ತಗೋಬೇಕು, ತರಕಾರಿ ಎಲ್ಲ, ಸೊಪ್ಪು ತರಕಾರಿ ಮಜ್ಜಿ ಎಲ್ಲ ತಗೋಬೇಕು. ಆಮೇಲೆ ಫಾಸ್ಟ್ ಫುಡ್ ಎಲ್ಲ ತಿನ್ಬಾರ್ದು, ಫ್ರೈಡ್ ರೈಸ್, ಗೋಬಿ ಮಂಚೂರಿಯನ್, ನೂಡಲ್ಸ್, ಅದು ಎಲ್ಲ ತಿನ್ಬಾರ್ದು ಸರ್. ತಿನ್ಬಾರ್ದು. ಆಮೇಲೆ ಆದಷ್ಟು ಸಾತ್ವಿಕ ಆಹಾರ, ಸಾತ್ವಿಕ ಆಹಾರ, ಹಣ್ಣು ತರಕಾರಿ ಅದು ತಗೋಬೇಕು. ಚಲೋ ಚಲೋ. ಡಾಕ್ಟರ್ ತಯ್ಯಬಾ ಕಾಗದ್ಗಾರ್ ಅವರೇ, ನೋಡಿ ತಮಗೆ ಕನ್ನಡ ಮಾತಾಡೋದು ಸ್ವಲ್ಪ ಕಷ್ಟ, ಆದರೂ ಕೂಡ ಇಷ್ಟು ಪ್ರೀತಿಯಿಂದ ಬಂದು ಗರ್ಭಿಣಿಯರ ಮಲಬದ್ಧತೆ ಸಮಸ್ಯೆ ಹೇಗೆ ನಾವು ನಿವಾರಣೆ ಮಾಡ್ಬೋದು, ಆಯುರ್ವೇದೊಳಗೆ ಪರಿಣಾಮಕಾರಿಯಾದ ಚಿಕಿತ್ಸೆ ವಿಧಾನ ಲಭ್ಯ ಅದ, ಆಯುರ್ವೇದ ತಜ್ಞರನ್ನು ಭೇಟಿ ಆದರೆ ಖಂಡಿತವಾಗಿ ಕೂಡ ಇದಕ್ಕೆ ಪರಿಹಾರ ಅದ ಅಂತೇಳಿ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ. ಅಂಗೈಲ ಆಯುರ್ವೇದ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಇಲ್ಲಿ ತನಕ ಮಾಹಿತಿ ನೀಡಿದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಗರ್ಭಿಣಿಯರಲ್ಲಿ ಮಲಬದ್ಧತೆ ಈ ಕುರಿತು ಇದುವರೆಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ತಯ್ಯಬಾ ಕಾಗದ್ಕರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈ ವಾರದ ಪ್ರಶ್ನೆ, ಗರ್ಭಿಣಿಯರಲ್ಲಿ ಮಲಬದ್ಧತೆಗೆ ಕಾರಣಗಳೇನು? ಪ್ರಶ್ನೆ ಮತ್ತೊಮ್ಮೆ, ಗರ್ಭಿಣಿಯರಲ್ಲಿ ಮಲಬದ್ಧತೆಗೆ ಕಾರಣಗಳೇನು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ ರಸಪ್ರಶ್ನೆ ವಿಭಾಗ ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಅಂಗೈಯಲ್ಲಿ ಆಯುರ್ವೇದ ಅಂಗೈಯಲ್ಲಿ ಆಯುರ್ವೇದ ವಾತ ಪಿತ್ತ ಕಪ ಸಮತೋಲನವೇ ಆರೋಗ್ಯ ಅಸಮತೋಲನವೇ ಅನಾರೋಗ್ಯ ಆಹಾರ ವಿಹಾರ ಪತ್ತೆ ಉತ್ತಮ ಆರೋಗ್ಯ ಅಪತ್ತೆ ಆಯ್ತೆ ಇದೆಯಲ್ಲ ಮನೆ ಮದ್ದು ಮೆಣಸು ಶುಂಠಿ ಅಲುವೇರ ಜೀರಿಗೆ ಇಂಗು ತೆಂಗು ಮೆಣಸು ಶುಂಠಿ ಅಲುವೇರ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ. ಬಿಎಎಂಎಸ್ ಪದವಿ ಸ್ನಾತಕೋತ್ತರ ಹಾಗೂ ಆಯುರ್ವೇದದ ಪಿಎಚ್ಡಿ ಕೋರ್ಸ್ಗಳು ಲಭ್ಯ. ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ ಬಡ ರೋಗಿಗಳಿಗೆ ಸಕಲ ಸೌಲಭ್ಯ. ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ. ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು. ಪಾರದರ್ಶಕ ಆಡಳಿತ ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಕೇಳುಗರೆ, ಈಗ ಕೃಷಿಯಲ್ಲಿ ಅನುಭವ ಕುರಿತು ಬಾಗಲಕೋಟೆಯ ಪ್ರಹ್ಲಾದ್ ಭೋವಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಕೃಷಿಕರ ಬದುಕು ಭಾಳ ಕಷ್ಟದಲ್ಲಿದೆ. ಖರ್ಚು ಹೆಚ್ಚಾಗಲಿಕ್ಕದ, ವರಮಾನ ಕಡಿಮೆ, ಇವತ್ತು ಸಾಕಷ್ಟು ಸರ್ಕಾರಿ ಗೊಬ್ಬರಗಳನ್ನ ಹಾಕ್ತಾರೆ, ಅದರಿಂದ ಇವತ್ತು ಇಳುವರಿ ಬರೋದು ಭಾಳ ಕಷ್ಟದ. ಯಾಕೆ ಹಿಂಗಾಗಿದೆ ಅಂದರೆ, ನಮ್ಮ ಹಿರಿಯರ ಕಾಲದಾಗ ಅಜ್ಜ ಅಮ್ಮನ ಕಾಲದೊಳಗೆ ಹೆಂಗಿತ್ತು ಅಂದರೆ, 8 ಎತ್ತಿನ ಕಮತ, 12 ಎತ್ತಿನ ಕಮತ ಎಲ್ಲ ಇರ್ತಿತ್ತು. ಅಂದರೆ ಎತ್ತು ಆಕಳ ಅಂದರೆ ಸಮೃದ್ಧವಾಗಿ ಹಾಲು ಬೆಣ್ಣೆ ತುಪ್ಪ ಎಲ್ಲ ಇರ್ತಿತ್ತು, ಮಕ್ಕಳು ಕೂಡ ಖುಷಿಯಿಂದ ಇರ್ತಿದ್ರು. ಆಮೇಲೆ ನಮ್ಮ ಹೊಲದ ಮಣ್ಣು ಭಾಳ ಆರೋಗ್ಯದಾಯಕವಾಗಿರ್ತಿತ್ತು, ಯಾಕಂದರೆ ಸಾವಯವ ಮಣ್ಣು ಇರ್ತಿತ್ತು. ಯೂರಿಯಾ ಈ DAP ಈ ಥರ ಗೊಬ್ಬರ ಬೇಕಂತೇನು ಇದ್ದಿಲ್ಲ ಅವಾಗ. ಅವಾಗ ಸಾಕಷ್ಟು ಮಳೆನೂ ಆಗ್ತಿತ್ತು. ಆಮೇಲೆ ಈ ಥರ ರಾಸಾಯನಿಕಗಳನ್ನ ಉಪ ಮಾಡೋದು ಇದ್ದಿಲ್ಲಲ್ಲ, ರುಚಿಕಟ್ಟಾದ ಆಹಾರ ಧಾನ್ಯಗಳು ಸಿಗ್ತಿದ್ವು, ಜವಾರಿ ಎಲೆ ಬೆಳೀತಿದ್ರು. ಈಗೆಲ್ಲ ಹೈಬ್ರಿಡ್ ಕಾಲ, ಯಾಕೆ ಬಂದದಂದರೆ ರಾಸಾಯನಿಕಗಳು ಬಂದದ. ಹೀಗಾಗಿ ಇವತ್ತು ರೈತರು ರಾಸಾಯನಿಕಗಳನ್ನ ಉಪ ಮಾಡಿ ಹೆಚ್ಚು ಖರ್ಚು ಮಾಡ್ಕೋತಾರೆ, ಹಾಗೇ ಭೂಮಿನೂ ಹಾಳು ಮಾಡ್ತಾಯಿದ್ದಾರೆ. ಹಂಗಾಗಬಾರ್ದು. ಇವತ್ತು ನಮ್ಮ ಜೊತೆಗೆ ಪ್ರಹ್ಲಾದ್ ಭೋವಿ ಅವರಿದ್ದಾರೆ, ಅವರು ಸಮಾಜ ಸೇವಕರು ಹಾಗೇ ಸಾವಯವ ಕೃಷಿಕರು. ಅವರಿಂದ ಒಂದು ಸ್ವಲ್ಪ ರೈತ ಬಾಂಧವರಿಗೆ ಅನುಕೂಲ ಆಗೋ ಮಾಹಿತಿಯನ್ನು ಮಾಡ್ಕೊಳ್ಳೋಣ ಅಂತ. ನಮಸ್ಕಾರ ಪ್ರಹ್ಲಾದ್ ಭೋವಿ ಅವರು. ನಮಸ್ಕಾರ ಸರ್. ನೀವು ಸಮಾಜ ಸೇವಕರಾಗಿ ಜನರಿಗೆ ಸಾಕ್ಷರ ಮಾಡಲಿಕ್ಕೆ ನಿಮ್ಮ ಒಂದು ಸಂಸ್ಥೆ ಮುಖಾಂತರ ಸಾಕಷ್ಟು ಪ್ರಯತ್ನ ಮಾಡಿದಿರಿ, ಹಾಗೆಯೇ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನಿಮಗೆ ಅಭಿನಂದನೆಗಳು. ನೀವು ಕೃಷಿಗೆ ಬಂದಿರಲ್ಲ, ಕೃಷಿಯಲ್ಲಿ ನಿಮ್ಮ ಅನುಭವ ಹೆಂಗಿದೆ? ಫಲವತ್ತಾದ ಭೂಮಿಗೆ ನಾವು ಯೂರಿಯಾ ಗೊಬ್ಬರ ಹಾಕಿದ್ರೆ ಈಗ ಅದು ಏನದ ಭೂಮಿ ಇದನ್ನು ಕೆಡಿಸಿಬಿಡ್ತದೆ. ಹೀಗಾಗಿ ಈಗ ನಮ್ಮ ಹೊಲಕ್ಕಾಗಲಿ ನಾನು ಯೂರಿಯಾ ಗೊಬ್ಬರ ಹಾಕೋದಿಲ್ಲ, ಸಾವಯವ ಕೃಷಿನ ತಿಪ್ಪಿ ಗೊಬ್ಬರ ಇಲ್ಲ ಕೋಳಿ ಗೊಬ್ಬರ. ಈಗ ನಾವು ಯೂರಿಯಾ ಹಾಕಬಾರ್ದಂತ ಒಟ್ಟ ಈಗ ಒಂದು 10 ಆಯ್ತು ನಾವು ಒಟ್ಟ ಯೂರಿಯಾ ಗೊಬ್ಬರ ಹಾಕೋದೇ ಇಲ್ಲ. ಏನು ನಾವು ವಿಷಾನ ತಿನ್ನಬೇಕಲ್ಲ, ಆ ವಿಷಾನ ಮತ್ತು ಈಗ ಇಷ್ಟು ಆರೋಗ್ಯ ಹಾನಿಕರ ಆಗತ್ತೈತೆ. ಹೀಗಾಗಿ ಯಾರು ಯೂರಿಯಾ ಗೊಬ್ಬರ ಬಳಸಬಾರ್ದು, ತಿಪ್ಪಿ ಗೊಬ್ಬರ ಬಳಸ್ರಿ, ಆಮ್ಯಾಗ ಕೋಳಿ ಗೊಬ್ಬರ ಅಷ್ಟು ಬಳಸ್ರಿ, ಫಲವತ್ತಾದ ಬೆಳೆ ತಕ್ಕೋರಿ. ಎಲ್ಲ ಈಗ ಹಿಂದಕ್ಕಿನವರು 100 ವರ್ಷ ಬಾಳ್ತಿದ್ರು, ಈಗ 50 ದಾಟಬೇಕಾದ್ರೆ ಸಾಕಾಗಿ ಹೋಗತ್ತ. ಅದಕ್ಕೆ ನಿಮ್ಮ ಅಪ್ಪಾರ ಕಾಲದೊಳಗೆ ಹೆಂಗಿತ್ತು ಕೃಷಿ? ಅವಾಗ ಸಾವಯವ ಕೃಷಿನ ರೀ ಸರ್. ನೆನಪು ಮಾಡ್ಕೊರಿ ಏನಿತ್ತು ಸಣ್ಣರಿದ್ದಾಗ. ಹೌದ್ರಿ, ಸಾವಯವ ಕೃಷಿ ಅಂತಂದ್ರೆ ಮನೆಯಾಗ ಆಕಳ ಎತ್ತಿದ್ದು ಎಲ್ಲ ಎತ್ತು ಎಮ್ಮಿ. ಎಷ್ಟು ಎತ್ತಿನ ಕಂಬತ್ತ ಇತ್ತು? ಒಂದು ನಾಲ್ಕು ಎತ್ತಿದ್ದು ಬಿಡ್ರಿ ಸರ್, ನಾಲ್ಕು ಎತ್ತು, ಆಮ್ಯಾಗ ಆಕಳ. ಏನು ಅವು ಅದ ಹೆಂಡಿ ಗೊಬ್ಬರನ ಇದಕ್ಕೆ ಹೊಲಕ್ಕೆ ಬಳಸ್ತಿದ್ರು. ಈಗ ಹಂಗಿಲ್ಲಲ್ರಿ ಸರ್, ಈಗ ಲಘು ಬೆಳೆ ಬರಲಿ ಹೀಗಾಗಿ ಅವು ಯೂರಿಯಾ ಗೊಬ್ಬರ ಹಾಕೋದ್ರಿಂದ ನಾವು ವಿಷನ ತಿಂದಂಗಲ್ಲ. ಭೂಯ್ ಅವರೇ, ನೀವು ರೈತಾಪಿ ಮಾಡ್ಲಿಕ್ಕತ್ತೀರಿ ಸಮಾಜಸೇವೆ ಜೊತೆಗೆ. ನಾವೊಂದ್ಸರಿ ನೋಡಿದ್ದೆ ಹೆಸರದು ಜಮೀನು, ಹೆಸರು ಬೆಳೆ ಬಂದದ, ಆದರೆ ಎಲ್ಲ ಕೀಟ ತುಂಬ. ಆದ್ರೆ ಈ ಕಸ ಕಸಿಗಿಡಾಗಿದೆ ಅಂತಾರಲ್ಲ, ಹೌದು ಕಸ ಅದ, ಸಾಕಷ್ಟು ಕೀಟಗಳದಾವು. ಯಾರು ನಮ್ಮ ಎಷ್ಟೋ ಜನ ರೈತ ಬಾಂಧವರು ಇವತ್ತು ಏನು ಮಾಡ್ತಾರೆ ಅಂದ್ರೆ ಆಲಸಿಗಳಾಗ್ಯಾರ, ಕಟ್ಟೆ ಮೇಲೆ ಕುಂತು ಹರಟೆ ಹೊಡಿತಾರೆ. ಆದರೆ ನೋಡಿರಿ, ಇವುಗಳಿಗೆ ಸರಿಯಾದ ಸಮಯಕ್ಕೆ ಹೋಗಿ ಆ ಕಳೆ ತೆಗೆಯುವಂಥದ್ದು, ಆ ಕೀಟಗಳಿಗೆ ಒಂದು ಏನು ಮಾಡ್ಬೇಕಂತ ವಿಚಾರ ಮಾಡಲಿಲ್ಲ ಅಂದರೆ ಪಕ್ಕದ ಹೊಲದವ್ರಿಗೂ ಕಾಡ್ತಾವೆ. ಹೌದಿಲ್ಲ ನೋಡಿರಿ, ಯಾಕೆ ನಮ್ಮ ರೈತ ಬಾಂಧವರು ಈ ಒಂದು ಆಲಸ್ತನದಿಂದ ಹೊರಗೆ ಬರಬಾರ್ದು? ತಾವೇ ಬರ್ಬೇಕು ಸರ್. ನೋಡಿರಿ, ಹೌದು ನಾವು ನೋಡೇವು ಸರ್. ಒಂದು ಅದಕ್ಕೆ ಪ್ರಿಕಾಷನ್ ಹುಡುಕಬೇಕು, ಅದನ್ನು ಏನು ಮಾಡ್ಬೇಕು ಅನ್ನೋದು ವಿಚಾರ ಮಾಡಬೇಕು. ಈಗೆಲ್ಲರೂ ಚೈನಿಗೆ ಬಿದ್ದು ಬಿಟ್ಟಾರಿ ಸರ್, ಹೊಲ ಬಿಟ್ಟು ಸಿಟಿಗೆ ಬಂದುಬಿಡೋದು. ಏ ಹಾಂ, ಏ ನನ್ನ ಮಗ ದುಡಿದೇನು ಬೇಕಾಗಿಲ್ಲ, ನಾ ನೌಕರಿ ಮಾಡಿದರೆ ಸಾಕು ಅನ್ನುವಂಥ ಮನೋಭಾವನೆ ಬೆಳೆಸ್ಕೊಂಡ್ಬಿಟ್ಟಾರೆ ತಂದೆ ತಾಯಿ. ತಂದೆ ತಾಯಿನ ಮತ್ತು ಒಂದಿಟ್ಟು ಅವ್ರಿಗೆ ಬುದ್ಧಿ ಹೇಳಿ ಈ ಥರ ಮಾಡಿರಿ, ಹಿಂಗೆ ಮಾಡಿದ್ರೆ ಹಿಂಗೆ ಆಕತ, ಇದ್ರಾಗ ಎಷ್ಟು ಲಾಭ ಐತಿ. ಈಗ ಎಷ್ಟೋ ಮಂದಿ ಕೃಷಿಕರು ಇರ್ತಾರೆ, ಅವರು ಸಾಧನೆ ಮಾಡ್ತಾರೆ, ಅವರು ಹಂಗೆ ಸಾಧನೆ ಮಾಡಿದವ್ರದ್ದು ಹೋಗಿ ಒಂದಿಟ್ಟು ಇನ್ಫಾರ್ಮೇಷನ್ ತೊಗೊಂಡು ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ಈಗ ನೀವು ಸಮಾಜಸೇವೆ ಜೊತೆಗೆ ಬಿಡುವು ಮಾಡಿಕೊಂಡು ಕೃಷಿ ಮಾಡ್ಲಿಕ್ಕತ್ತೀರಿ, ಪ್ರಹ್ಲಾದ್ ಬೋಯಿ ಅವರೇ ಹೊಲದೊಳಗೆ ಬೋರ್ ಹಾಕ್ಸಿರಿ, ಏನು ನಿಮ್ಮ ಕೃಷಿ ಯಾವ ರೀತಿ ಕೃಷಿಕರಾಗಿ ಕೆಲಸ ಮಾಡ್ಲಿಕ್ಕತ್ತೀರಿ ಅದನ್ನು ನಮ್ಮ ಜೊತೆ ಹಂಚ್ಕೊರಲ್ಲ, ಏನೇನು ಮಾಡ್ತಾ ಇದ್ದೀರಿ? ಈಗ ಯಾವುದೇ ಬೆಳೆ ನಾವು ಬೆಳಿಬೇಕಾದ್ರೆ ನಾವು ಒಬ್ಬರನ್ನ ಗೈಡೆನ್ಸ್ ತೊಗೊಂಡು ನಾವು ಅದನ್ನು ಬೆಳಿತೇವೆ. ಯಾವುದೇ ಇರಲಿ, ಇವತ್ತು ಹೆಸರೇ ಇರಲಿ, ಅಲಸಂದಿನ ಇರಲಿ, ಜೋಳನ ಇರಲಿ, ನಾವು ನಮಗೆ ತಿಳಿಲಿಕ್ಕೂ ನಾವು ಮತ್ತೊಬ್ಬರನ್ನ ಕೇಳಿ ಆದರೂ ಕೃಷಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಒಂದಿಟ್ಟು ಶಾನ್ಯರಿದ್ದವ್ರನ್ನ ಕೇಳಿ ನಾವು ವ್ಯವಸ್ಥೆ ಮಾಡ್ಕೋತೀನಿ ಸರ್. ಏನೇನು ಬೆಳಿತೀರಿ? ಹೆಸರು, ಜೋಳ, ಆಮ್ಯಾಗ ಉಳ್ಳಾಗಡ್ಡಿ, ಅಲಸಂದಿ, ತೊಗರಿ, ಇವನ್ನೆಲ್ಲ ಬೆಳಿತು. ಈಗ ಕೃಷಿ ತಾಂತ್ರಿಕತೆ ನೀವು ಹೇಳಿದ್ರೆ ನೋಡ್ರಿ, ಅಂದರೆ ಕೃಷಿ ಅಧಿಕಾರಿಗಳಿರ್ಬೋದು, ಸಾರ್ವಜನಿಕ ರೈತ ಸಂಪರ್ಕ ಕೇಂದ್ರಗಳಿರ್ಬೋದು, ಅವುಗಳ ಒಂದು ಸಹಕಾರ ತಗೊಂಡ್ರೆ ನಿಮಗೇನಾಗ್ತದೆ? ಫೋಟೋ ತೋರಿಸಿರ್ತೀವಿ, ಈಗಂತೂ ವಾಟ್ಸಪ್ನ ಫೋಟೋ ಕಳಿಸ್ತಾರೆ, ವಿಡಿಯೋ ಕಳಿಸ್ಬೋದು. ಏನು ತೊಂದರೆ, ಯಾವ್ದು ರೋಗ ಬಂದದ್ದು ನೋಡ್ರಿ ಅಂತ ಹೇಳಿದ್ರೆ ಮೊದಲೇ ನಾವು ಹೇಳಿಬಿಟ್ರೆ ಅದಕ್ಕೆ ಔಷಧೋಪಚಾರ ಸಿಗ್ತದೆ. ಅವಾಗ ಅಂದರೆ ಮುಂದೆ ದೊಡ್ಡದಾಗಲ್ಲದಂಗೆ ನೋಡ್ಕೋಬೇಕು ಅಷ್ಟೇ. ನೀವು ಏನೇನು ಮಾಡ್ತೀರಿ ಹಂಗೆ? ಇಲ್ಲ, ನಾವು ಏನು ಅವರು ಬೆಳಿಗ್ಗೆ ಏನು ಇದನ್ನು ಹೇಳ್ತಾರೆ ಅದನ್ನು ನಾವು ಪ್ರಿಕಾಷನ್ ತೊಗೋತೇವೆ ಸರ್, ತೊಗೊಂಡು ನಾವು ಮಾಡ್ತೇವೆ. ಈಗ ಬಾಗಲಕೋಟೆ ಭಾಗದೊಳಗೆ ಸುತ್ತಮುತ್ತ ಹಳ್ಳಿ ಸಾಕಷ್ಟು ಹಳ್ಳಿಗಳನ್ನ ಅಡ್ಡಾಡಿರಿ ನೀವು, ಗ್ರಾಮೀಣ ಪ್ರದೇಶದೊಳಗೆ ರೈತರ ಒಂದು ಸ್ಥಿತಿಗತಿಗಳು ಹೆಂಗೆ ಅದಾವೆ? ಹೆಂಗೆ ಇವತ್ತು ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿಯವರ ಅವರ ಅನಿಸಿಕೆ ಅಂದರೆ ಅವರ ಒಂದು ಆಸೆಯ ಅಂದರೆ ಡಬಲಿಂಗ್ ದ ಇನ್ಕಮ್ ಆಫ್ ದಿ ಫಾರ್ಮರ್ಸ್ ಅಂತಾರೆ, ಅಂದರೆ ರೈತ ಬಾಂಧವರ ಒಂದು ಉತ್ಪನ್ನ ದುಪ್ಪಟ್ಟಾಗಬೇಕು, ಅವ್ರ ಬದುಕು ಸಂತೋಷದಿಂದ ಕೂಡಬೇಕು, ಹಸನಾಗಬೇಕು ಅಂತ ಅವ್ರ ಆಸೆಯ. ಹೆಂಗೆ ನಮ್ಮ ತಾವು ಸಮಾಜ ಸೇವಕರಾಗಿ ನೀವು ನೋಡಿರಿ ರೈತ ಬಾಂಧವರ ಸ್ಥಿತಿಗತಿಗಳನ್ನು, ಅದ್ರ ಬಗ್ಗೆ ಹೇಳ್ರಲ್ಲ, ಅವರು ಬದುಕು ಹಂಗೆ ಇದೆಯಾ, ದುಪ್ಪಟ್ಟಾಗ್ಯದ ಇನ್ಕಮ್ ಅವ್ರದ್ದು? ಈಗ ಎಲ್ಲ ಶಾನ್ಯರ್ ಅದಾರ ರೀ, ಈಗೆಲ್ಲ ಮಾಡ್ಕೋತಾರೆ, ಮಾಹಿತಿ ಕೇಳ್ಕೊತಾರೆ, ಮಾಡ್ಕೋತಾರೆ, ಇಲ್ಲ ಅನ್ನಂಗಿಲ್ಲ. ಈಗ ಮೋದಿಯವರು 2,000 ರೂಪಾಯಿ ಹಾಕ್ತಾರೆ, ಮಾಡ್ತಾರೆ ಸರ್, ಈಗೆಲ್ಲ ಒಂದು ಸ್ವಲ್ಪ ಇದು ನಡೆದ. ಅಲ್ಲ, ನೀವು ನೋಡ್ತಿರಲ್ಲ ಯಶಸ್ವಿ ರೈತರು ನಿಮ್ಗೆ ಕಂಡಾರ ಯಾರು? ಸಣ್ಣ ಸಣ್ಣ ರೈತರಲ್ಲಿ ನಾನು ಸಾವಯವ ಮಾಡ್ತೀನಿ ಅಂತೇಳಿ ಮುಂದೆ ಬಂದವರು ಆದಷ್ಟು ನಾವು ಒಂದಿಷ್ಟು ಹಳ್ಳಿ ಒಳಗೆ ಹೋದಾಗ ನಾವು ಫ್ರೀ ಇದ್ದಾಗ ರೈತರನ್ನು ಕೂಡಿಸ್ಕೊಂಡು ಅವ್ರಿಗೆ ಹೇಳ್ತೀವ್ರಿ ಸಾವಯವ ಕೃಷಿ ಮಾಡಿರಿ ಅಂಥೇಳಿ. ಏ ಒಂದಿಷ್ಟು ಜನ ನಮ್ಮದು ಒಪಿನಿಯನ್ ತೊಗೊಂಡು ಯಶಸ್ವಿ ರೈತರು ನಿಮಗೆ ಭೇಟಿ ಆಗ್ಯಾರ ಇಲ್ಲ? ಏನ್ ಸರ್ ಯಶಸ್ವಿ ರೈತರು ಯಶಸ್ವಿ ರೈತರನ್ನು ಭೇಟಿಯಾಗ್ಯಾರ ಸರ್. ವಿಶೇಷವಾಗಿ ಆ ಕಡೆ ಕೋಲಾರ ಭಾಗದೊಳಗ ದಾಳಿಂಬೆ ಹಣ್ಣು ಬೆಳೀತಾರೆ, ಚಿಕ್ಕು ಬೆಳೀತಾರ, ಚಿಕ್ಕು ಬೆಳೀತಾರೆ ಅಲ್ಲಿ. ಬಾಗಲಕೋಟೆ ಅಂದ್ರೆ ವಿಶೇಷವಾಗಿ ಹಣ್ಣು ತರಕಾರಿ, ಅದಕ್ಕಾಗಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಂದದ. ಹೌದೌದು. ಏನೇನು ಯಶಸ್ವಿಯಾಗಿ ಬೆಳೀತಾರೆ ನೀರಾವರಿ ಇತ್ತಂದ್ರೆ? ನೀರಾವರಿ ಇತ್ತಂತಂದ್ರೆ ಈಗ ಕಾಯಿಪಲ್ಲೆ ಒಬ್ಬೊಬ್ರು ಭಾಳ ಬೆಳೀತಾರೆ ಸರ್ ಈ ಕಡೆ ಎಲ್ಲ ಸಂಗಮ್ ಕ್ರಾಸು. ಅದು ಕಾಯಿಪಲ್ಲೆ ಅಂತಂದರೆ ಎಲ್ಲ ಬದನೆಕಾಯಿ, ಆಮೇಲೆ ತಮಾಟಿ, ಹೀರಿಕಾಯಿ, ನುಗ್ಗೆ ಸೊಪ್ಪು, ಇದು ನುಗ್ಗೆಕಾಯಿ, ಈ ಥರ ಎಲ್ಲ ಮಾಡ್ತಾರೆ ರೀ ಆ ಕಡೆ. ಯಶಸ್ವಿ ಅದಾರೆ ರೀ ಆದರೆ, ಬಟ್ ಒಬ್ಬೊಬ್ರದ ಇವರು ಗುಳೇದ ಗುಡ್ಡದವ್ರದ್ದು ಅದಾರಂತ ಹೇಳಿದ್ನಲ್ಲ, ಅವರು ಒಳ್ಳೆಯ ಯಶಸ್ವಿ ಇದು ರೈತರು. ಪ್ರಹ್ಲಾದ್ ಭೋಯಿ ಅವರೇ, ಈಗ ನೋಡ್ರಿ ನಮ್ಮ ರೈತರು ಎತ್ತುಗಳು ಇರೋ ಜಾಗದಾಗ ಟ್ರ್ಯಾಕ್ಟರ್ ಬಂದಾವ, ಈಗ ಹೊಲಗಳ ಟ್ರ್ಯಾಕ್ಟರ್ ಉಳುಮೆ ಮಾಡ್ತಾರೆ. ಹೌದು, ಆಳವಾದ ಉಳುಮೆ ಮಾಡ್ತಾರೆ, ಆಮೇಲೆ ಬೇಕಾಗಿಲ್ಲ ಅಷ್ಟು ಆಳವಾದ ಉಳುಮೆ ಮಾಡಿಬಿಡ್ತಾರೆ, ಆಮೇಲೆ ಯಾರು ದನ ಯಾರು ಹೋಗ್ಲಾರ್ದಂಗೆ ಆಕತೆ. ಎತ್ತು ಕಟ್ಟೋದು ಕಡಿಮೆ ಮಾಡಿ, ಎತ್ತು ಕಟ್ಟೋದು ಕಡಿಮೆ ಮಾಡಿ, ಅದರಿಂದ ಏನು ತೊಂದರೆ ಆಗಿದೆ ಅವ್ರಿಗೆ? ಅವ್ರ ಇಂಟ್ರೆಸ್ಟ್ ಅಲ್ಲರಿ ಸರ್. ಈಗ ನಾವು ಅದನ್ನು ಪ್ರಚೋದನೆ ಮಾಡೋಕ್ಕಾದ್ರೆ ಅವಕ್ಕ ಎಲ್ಲಿ ಇದನ್ನು ಮಾಡೋನಪ್ಪ, ಈಗ ಟ್ಯಾಕ್ಟರ್ ಬಂದವ ಟ್ಯಾಕ್ಟರ್ಲಿ ಉಳ್ತೇವು ಅಂದ ಎತ್ತ ಸಾಕೋದು ಕಡಿಮೆ ಮಾಡ್ಯಾರಿ ಸರ್. ಈಗ ಮಣ್ಣಿಗೆ ಸಾವಯವ ವಸ ಬೇಕಲ್ಲ. ಹಾಂ, ಗೊಬ್ಬರ ಎಲ್ಲಿಂದ ಗೊಬ್ಬರ ಹಾಕ್ತಾರೆ? ಗೊಬ್ಬರನ ಹಾಕೋದಿಲ್ಲ, ಏನು ಮಾಡ್ತೀರ ಅದಕ್ಕೆ? ಮಣ್ಣಿನ ಒಂದು ಆರೋಗ್ಯ ಚಲೋ ಇರಬೇಕಲ್ಲ. ಹ್ಞೂ, ಹೌದಲ್ಲ. ಈಗ ನೋಡಿರಲ್ಲ ಸವಳ ಜೋಳ ಆಲಕ್ಕೆ ಸಾಕಷ್ಟು ಬರೀ ನೀರು. ಹ್ಞೂ, ಈಗ ನೆರವರು ನೀರು ಬಂತಂದ್ರೆ ಜಾಸ್ತಿ ನೀರು ತಮ್ಮ ಹೊಲಕ್ಕೆ ಬಿಟ್ಕೊಳ್ಳೋದು, ಆ ಕಡೆ ಮುಂದೆ ಹೋಗಕ್ಕೆ ಕೊಡಂಗಿಲ್ಲ. ಹಂಗೆ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಕೊಡೆ ತೊಗೊನವ್ರಿಗೆ ನೀರು ಹೋಗ್ಬೇಕಂತ ಸರ್ಕಾರದ ಆಸೆ ಅದ. ಅದಾಗಲಿಲ್ಲ ಅಂದರೆ ಹೆಂಗೆ ಅಂದರೆ, ಬೇಕು ಬೇಕು ಬೇಡ ಬೇಡ, ಬೇಡ ಅಂದ್ರೂ ನೀರು ಹಾಕೊಂಬಿಡೋದು ಅಂದರೆ ಏನಾಗತ್ತೆ? ಜಾಸ್ತಿ ನೀರು ಆದ್ರೆ ಜವಳಾಕತ್ತಿ, ಹೌದಿಲ್ಲ, ನಮ್ಮ ಭೂಮಿ ಹಾಳಾಗ್ತದೆ. ಇದು ನಮಗೆ ಬೇಕಲ್ಲ ಜ್ಞಾನ, ಇಂಥ ಒಂದು ಮಾಹಿತಿ. ಇದು ಕೃಷಿ ಸಾಕ್ಷರತೆ ಅನ್ನೋದು ಬಹಳ ಮುಖ್ಯ ಅದ. ಕೃಷಿ ಹೆಂಗೆ ಮಾಡ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಅದೊಂದು ಸಾಕ್ಷರತೆನೆ. ಸಾಕ್ಷರತೆ ನೀವು ಸಾಕ್ಷರ ತಯಾರು ಮಾಡಿರಿ, ಇದ್ರ ಬಗ್ಗೆ ಏನು ವಿಚಾರ ಮಾಡಿರ? ನೆಕ್ಸ್ಟ್ ಅದನ್ನು ಒಂದಿಟ್ಟು ಪ್ರೊಸೀಡ್ ಮಾಡ್ಬೇಕಂತ ಐತೆ ಸರ್. ಹ್ಞೂ, ಯಾಕಂತಂದ್ರೆ ಈಗ ನಮ್ಮ ಕೈಯಾಗೂ ಸ್ವಲ್ಪ ಪ್ರೊಜೆಕ್ಟ್ ಅದಾವಲ್ಲ, ಅವನು ಮುಗಿಸ್ಬೇಕು, ಈ ಕಡೆ ಹೊಲದ ಕಡೆನೂ ನೋಡ್ಕೋಬೇಕು. ನಾನು ಫ್ರೀ ಇದ್ದಾಗ ನಾ ಎಲ್ಲ ರೈತರಿಗೆ ಹೋಗಿ ಹಳ್ಳಿ ಹಳ್ಳಿ ಒಳಗೆ ನಾನು ಸಹಾಯ ಮಾಡ್ತೀನಿ. ಈಗ ನೀವು ಒಬ್ಬ ಯಶಸ್ವಿ ರೈತರಾಗಬೇಕು ಅಂತಂದರೆ ಹೆಂಗೆ ಕೃಷಿ ಜೊತೆಗೆ ನಾವು ಇರಬೇಕು? ಯಾಕಂದ್ರೆ ಭೂಮಿ ಮಣ್ಣಿನ ಆರೋಗ್ಯನೇ ನಮ್ಮ ಆರೋಗ್ಯ, ಕಾಪಾಡ್ಕೋಬೇಕು. ಮಣ್ಣಿನೊಳಗೆ ಸೂಕ್ಷ್ಮನ ಸೂಕ್ಷ್ಮ ಜೀವಿಗಳು ಬೇಕಾಗ್ತದೆ, ಎರೆಹುಳುಗಳು ಇರಬೇಕಾಗ್ತದೆ. ಇಲ್ಲ ಸವಳು ಜವಳು ಆತಂದ್ರೆ ಅಲ್ಲಿ ಏನು ಬೆಳೆಯೋದೇ ಇಲ್ಲ. ಅದಕ್ಕೆ ಮಣ್ಣಿನ ಒಂದು ನಾವು ಅನ್ಲಕ್ಷಿಸಿ ಎಡೆಕುಂಟೆ ಹೊಡೆಯುವಂಥದ್ದು ಇರ್ಬೋದು ಅಂದರೆ ಆಗಿಂದಾಗೆ ಈಗ ಯಾವಾಗಲೂ ಟ್ರ್ಯಾಕ್ಟ್ರಿ ಉಪಯೋಗ ಮಾಡಿದ್ರೆ ಅದು ಆಗೋದಿಲ್ಲ. ಅದಕ್ಕೆ ಈ ಕೆಲವೊಂದಿಷ್ಟು ಬಾಡಿಗೆಯಿಂದ ಎತ್ತ ಎಲ್ಲ ಹೊಡೆಸಿ ಒಂದು ಸಮತಟ್ಟಾಗಿ ಮಾಡಿಕೊಂಡು ಉತ್ತಮವಾಗಿ ಸಸಿಗಳು ಬೆಳೆಯೋಂಗೆ ನೋಡ್ಕೊಳ್ಬೇಕಲ್ಲ. ಹೌದು. ಹ್ಞೂ, ನೀವೇನು ಮಾಡ್ಲಿಕ್ಕತ್ತೀರಿ? ಇನ್ನು ಮ್ಯಾಗ ಒಂದಿಟ್ಟು ಅವೇರ್ನೆಸ್ ಮಾಡ್ಬೇಕು ಅನ್ನೋದು ಐತೆ. ಹ್ಞೂ, ಹಳ್ಳಿ ಒಳಗೆ ಪ್ರತಿ ಹಳ್ಳಿ ಒಳಗೆ ಹೋಗಿ ರೈತರನ್ನ ಕೂಡಿಸಿ ಮಾಡ್ಬೇಕಂತ ಐತೆ. ಹ್ಞೂ, ಈಗ ಒಬ್ಬ ರೈತರಾಗಿ ನಮ್ಮ ರೈತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಹೇಳಿದ ಸರ್, ಈಗ ಯೂರಿಯಾ ಗೊಬ್ಬರ ದಯಮಾಡಿ ಬಳಸಬೇಡ್ರಿ ಅನ್ನೋದು ಒಂದೇ ನಂದು ರಿಕ್ವೆಸ್ಟ್ ಅವ್ರಿಗೆ. ಆದಷ್ಟು ತಿಪ್ಪಿ ಗೊಬ್ಬರ ಆಗಲಿ, ಈ ಕೋಳಿ ಗೊಬ್ಬರ ಆಗಲಿ, ಅದನ್ನು ನೀವು ಹೊಲಕ್ಕೆ ಹಾಕ್ರಂತ ನಾವು ಹೇಳ್ಬೋದು. ಭಾಳ ಸಂತೋಷ ಪ್ರಹ್ಲಾದ್ ಭೋಯಿ ಅವರೇ, ಇಲ್ಲಿ ತನಕ ವಿಸ್ತೃತವಾಗಿ ಒಬ್ಬ ಸಮಾಜ ಸೇವಕರಾಗಿಯೂ ಹೆಸರು ಮಾಡಿದ ಜೊತೆಗೆ ರೈತರಾಗಿ ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ನಿಮ್ಮ ಅನುಭವ ನಮ್ಮ ರೈತ ಬಾಂಧವರಿಗೆ ಮಾರ್ಗದರ್ಶಕ್ಕಾಗಲಿ ಅಂತೇಳಿ ಹರಿಸ್ತೀವಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದ. ಇದುವರೆಗೆ ಕೃಷಿಯಲ್ಲಿ ಅನುಭವ ಕುರಿತು ಬಾಗಲಕೋಟೆಯ ಪ್ರಹ್ಲಾದ್ ಭೋವಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಡಿನ್. ಕೇಳುವರೆ ಈಗ ಬೈಲೂರಿನ ಬಸಲಿಂಗಯ್ಯ ಹಿರೇಮಠ್ ಹಾಗೂ ಮೇಳದವರಿಂದ ಏಕ್ತಾರಿ ಪದ ಕೇಳೋಣ. ಮಾನಸದು ಎಡಬಿಡದಿರು ಶಂಭುವ, ಬಿಡು ಬಾಹ್ಯದೋಳು ಡಂಬವ, ಮಾನಸದು ಎಡಬಿಡದಿರು ಶಂಭುವ. ಒಡಲೋಳು ವಂಚಿಸಿ ಹೊರಗೆಣಿ ಕೀರ್ತಿಯ ಪಡೆದರೆ ಶಿವ ನಿನಗೆ ಒಲಿಯುವನೇ. ಬಾಹ್ಯದೋಳು ಡಂಬವ ಮಾನಸದೋ ಎಡವಿಡದಿರು ಶಂಭುವ ಜನ ಮೆಚ್ಚಿ ನಡಕೊಂಡ ರೇನುಂಟು ಲೋಕದಿ ಮನ ಮೆಚ್ಚಿ ನಡಕೊಂಬುದೇ ಚಂದವೋ ಜನ ಮೆಚ್ಚಿ ನಡಕೊಂಡ ರೇನುಂಟು ಲೋಕದಿ ಮನ ಮೆಚ್ಚಿ ನಡಕೊಂಬುದೇ ಚಂದವೋ ಜನರೇನು ಬಲ್ಲರು ಒಳಗಾಗೋ ಕೃತ್ಯವಾ ಜನರೇನು ಬಲ್ಲರು ಒಳಗಾಗೋ ಕೃತ್ಯವಾ ಮನವರಿಯದ ಕಳ್ಳತನವಿಲ್ಲ ಮರುಳ ಬಿಡುಬಾಹೆದೋಳು ಡಂಬವ ಮಾನಸದೋ ಎಡಬಿಡದಿರು ಶಂಭುವ ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯವರೇ ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯವರೇ ಜನ ಮೆಚ್ಚಿದರೆ ಶಿವ ಬಿಡುತ್ತಿಹನೇ ಜನರಲ್ಲಿ ನಿಲ್ಲಲು ದೊಡ್ಡಾತ ನಿಲ್ಲರೆ ಜನರಲ್ಲಿ ನಿಲ್ಲಲು ದೊಡ್ಡಾತ ನಿಲ್ಲರೆ ಚಿನ್ಮಯ ಶಿವತಾ ಎಲ್ಲ ಅರಿವ ಮರುಳ ಬಿಡುಬಾಹೆದೋಳು ಡಂಬವ ಮಾನಸದೋ ಎಡಬಿಡದಿರು ಶಂಭುವ ಆ ಮನದೊಳು ಶಿವ ತಾನು ಮನೆ ಮಾಡಿಕೊಂಡಿಯ ಮನದೊಳು ಶಿವ ತಾನು ಮನೆ ಮಾಡಿಕೊಂಡಿಯ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನದಾನ ಗುರು ಸಿದ್ಧ ಮರೆಯಾಗುವ ಮರುಳ ಬಿಡುಬಾಹ್ಯದೋಳು ಡಂಬವ ಮಾನಸದೋಳು ಎಡಬಿಡದಿರು ಶಂಭುವ ಒಡಲೋಳು ವಂಚಿಸಿ ಹೊರಗೆನಿ ಕೀರ್ತಿಯ ಒಡಲೋಳು ವಂಚಿಸಿ ಹೊರಗೆನಿ ಕೀರ್ತಿಯ ಪಡೆದರೆ ಶಿವ ನಿನಗೆ ಒಲಿಯುವನೇ ಬಿಡುಬಾಹೆದೋಳು ಡಂಬವ ಮಾನಸದೋಳು ಎಡಬಿಡದಿರು ಶಂಭುವ ಮಾನಸದೋ ಎಡಬಿಡದಿರು ಶಂಭುವ ಮಾನಸದೋ ಎಡಬಿಡದಿರು ಶಂಭುವ ಗುಬ್ಬಿಯೋದು ಗೂಡು ಕಟ್ಟ್ಯಾದೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೋಗ್ಯಾದೋ ಗುಬ್ಬಿಯೋದು ಗೂಡು ಕಟ್ಟ್ಯಾದೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೋಗ್ಯಾದೋ ಓ ಜ್ಞಾನಲಿಂಗ ಓ ಜ್ಞಾನಲಿಂಗ ಜೀವಧಂಗ ಯಾಕ ಮರತಾರೋ ಜೀವಧಂಗ ಯಾಕ ಮರತಾರೋ ಜೀವಧಂಗ ಯಾಕ ಮರತಾರೋ ಗುಬ್ಬಿಯೋದು ಗೂಡು ಕಟ್ಟ್ಯಾರೋ ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೋಗ್ಯಾರೋ ಮಾತುಳುಂಗಿ ಮೌನ ಬೆಳೆದಾದೋ ಆ ಮೌನದೊಳಗೆ ಮೂಡ ಹಣಿಸಿ ಮಾಯವಾಗ್ಯಾದೋ ಮಾತುಳುಂಗಿ ಮೌನ ಬೆಳೆದಾದೋ ಮೌನದರ್ಥ ನಿನಗ ಹೊಳದಾರು ಮೌನ ಹೇಳದರ್ಥ ನಿನಗ ಹೊಳದಾದು, ಮೌನದರ್ಥ ನಿನಗ ಹೊಳದಾದು, ಗುಬ್ಬಿಯೋದು ಗೂಡು ಕಟ್ಟ್ಯಾದು, ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೆ ಹೋಗ್ಯಾದು. ಹರಿವ ಹಳ್ಳ ಹಾಡ ಹೇಳ್ಯಾದು, ಆ ಹಾಡಿನೊಳಗೆ ಗೂಡರ್ಥ ಮುಚ್ಚಿ ಹೋಗ್ಯಾದು. ಹರಿವ ಹಳ್ಳ ಹಾಡ ಹೇಳ್ಯಾದು, ಆ ಹಾಡಿನೊಳಗೆ ಗೂಡರ್ಥ ಮುಚ್ಚಿ ಹೋಗ್ಯಾದು. ಓ ಭಾವಲಿಂಗ, ಓ ಭಾವಲಿಂಗ, ಬದುಕಿನರ್ಥ ನಿನಗೆ ಹೊಳದಾದು.